ತೆಂಗಿನ ತೋಟ ಮರ ಹತ್ತಿ ಕಾಯಿ ಕಡ್ಬೇಕಾರ್ರಿ. ನಿಮ್ದೇನ್ ಜಮೀನ್ ಇಲ್ಲ? ನಮ್ದೇನ್ ಜಮೀನ್ ಇಲ್ರಿ, ನಾವು ಕೂಲಿನ ಮಾಡ್ಕೊಂತೇವೆ. ಮತ್ತೆ ಮದುವೆ ಆದ್ರಿ ಬಂದ್ರಿ ಯಜಮಾನರು ಕಾಯಿ ಕೆಡಬೇಕು ಹೋಗ್ತಿದ್ರು. ಈ ಮಳೆಗಾಲದಾಗೆಲ್ಲ ಹೆಂಗೆ? ಮಳೆಗಾಲದಾಗ ಹಂಗ ಮತ್ತೆ ಇದ್ರ ಮರ ತಕ್ಕ ಬರಲ್ರಿ, ಮನೆಗ ಇದ್ದಂಗ ಜೀವನ ಮಾಡ್ಕೊಂತ ಹೋಗೋದು. ಇದ್ದಂಗ ಜೀವನ ಮಾಡೋದು ಅಂದ್ರೆ ಹೆಂಗಮ್ಮ? ರೊಟ್ಟಿ ಮಾಡ್ತಾವಲ್ರಿ ನಾವು, ಆ ರೊಟ್ಟಿಯಾಗ ಒಂದ್ ಹೆಂಗಾರ ಜೀವನ ಮಾಡ್ಕೊಂತ ಹೋಗೋದು. ನೀವು ಮದುವೆ ಆಗಿ ಬಂದಾಗ್ಲಿಂದ ರೊಟ್ಟಿ ಮಾಡ್ಕಂತಾನೆ ಬಂದ್ರ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಶುರು ಮಾಡಿದ್ರು? ಸ್ವಲ್ಪ ದಿನ ಹೊಲಕ್ ಹೋದ್ರಿ, ಹೊಲ್ದಾಗ ಕೆಲ್ಸ ಆಗ್ಲಿಲ್ ಮೇಲೆ ರೊಟ್ಟಿ ಶುರು ಮಾಡ್ಕೊಂಡ್ರಿ. ಏನೇನ್ ಕೆಲಸ ಮಾಡ್ತಿದ್ರಮ್ಮ? ಹೊಲ್ದಾಗ ಕೆಲ್ಸ ನಾಟಿ ಹಚ್ಚೋದು, ಕಳೆ ತೆಗೆಯೋದು, ಭತ್ತ ಕೊಯ್ಯೋದು, ಒಟ್ಟ ಹತ್ತಿ ಬಿಡಿಸೋದು, ಎಲ್ಲಾ ಕೆಲ್ಸಕ್ಕೂ ಹೋಗಿದ್ರಿ. ಮತ್ತೆ ಯಾಕೆ ಬಿಟ್ರಿ ಅದನ್ನ? ಅದೇ ಈಗ ಆಗ್ಲಿಲ್ರಿ ನಮ್ ಕೈಲಿ, ಈಗ ರೊಟ್ಟಿ ಮಾಡಕ್ ಹಚ್ಚಿದೀವಿ. ಅಲ್ಲ ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ಕಷ್ಟ ಅಂತಾನ? ಕಷ್ಟ ಕಷ್ಟ ಆಗತ್ರಿ ಹೊಲ್ದಾಗ ಮಾಡಕ್, ಅದಕ್ಕ ಮನ್ಯಾಗ ರೊಟ್ಟಿ ಸುಟ್ಟು ಜೀವನ ಮಾಡಕ್ ಹಚ್ಚಿದ. ಎಷ್ಟ್ ಜನ ಮಕ್ಳು ಸರೋಜಮ್ಮ? ಒಬ್ಬಳ ಮಗಳು. ಏನ್ ಓದ್ತಿರೋದು? SLC ಓದ್ತಾಳ್ರಿ. SLC ಅಂತ ಮಗಳಿಗೆ ಏನ್ ಮಾಡಿಸ್ಬೇಕು ಅಂತಿದ್ದೀರಿ? ಅದನ್ರಿ ಓದಿಸ್ಬೇಕ್ರಿ ಮುಂದ. ಓದಿಸ್ಬೇಕಂತವಿ. ಎಷ್ಟಾರ ಓದ್ಲಿ ಅಂತೀರ? ಎಷ್ಟಾರ ಓದ್ಲಿ ಅಂತವ್ರಿ. ಆಯ್ತಮ್ಮ, ರೊಟ್ಟಿ ಮಾಡೋದು ಅಂತಂದ್ರಿ, ರೊಟ್ಟಿ ಅಂದ್ರೆ ಬರೀ ಜೋಳದ ರೊಟ್ಟಿನೋ ಅಥವಾ ಯಾವ ತರದ ರೊಟ್ಟಿಗಳು ಮಾಡ್ತೀರಿ? ಇಲ್ರಿ, ಅಕ್ಕಿ ಜೋಳ ಮಿಕ್ಸ್ ಆಗಿ ಮಾಡ್ತಾರೆ. ಒಂಚೂರ್ ಬಿಡಿಸಿ ಹೇಳಿ, ಯಾಕಂದ್ರೆ ಬಹಳ ಜನ ರೊಟ್ಟಿ ಮಾಡ್ತಾರೆ, ಅದ್ರಲ್ಲಿ ಸರೋಜಮ್ಮನ ರೊಟ್ಟಿನ ಯಾಕೆ ತಗೊಂಡ್ ಹೋಗ್ಬೇಕು? ಅದ್ರಾಗ ಏನ್ ವಿಶೇಷ? ನಿಮ್ದು ಏನ್ ಕೈ ಹದ ಹೆಂಗೆ? ಅದ್ ಹೆಂಗೆ ಬೆಳಗ್ಗೆ ಅದ್ ಮೆಷಿನ್ಗೆ ಹಾಕ್ಸೋದ್ರಿಂದ ಹೇಳೋದು ರೊಟ್ಟಿ ಮಾಡೋವರೆಗೂ ಹೆಂಗೆ ಅಂತ ಹೇಳ್ರಿ. ಅದು 4 ರೂಪಾಯಿ ಶೇರ್ ಮಿಷನ್ ಹಾಕ್ಸೋದ್ ಬರ್ತೈತ್ರಿ. ಅದೇ ಅಕ್ಕಿ ಜೋಳ ಮಿಕ್ಸ್ ಮಾಡಿ ಹಾಕ್ತಾ ಇದೆ ರೊಟ್ಟಿನ. ಜೋಳನ ಜೋಳ ಒಂದ್ ನಿಮಿಷ, ಜೋಳನ ಎಲ್ಲಿಂದ ತಗಂತೀರಿ? ಒಂದ್ಸಲಕ್ಕೆ ಎಷ್ಟು ತಗೊಳ್ತೀರಿ? ಈ ತಗೊಂಡಾದ್ಮೇಲೆ ಅದನ್ನ ಮಿಷಿನಿಗೆ ಕೊಟ್ಟು ಅದನ್ನ ಏನು ಹದ ಹೆಂಗ್ ಮಾಡ್ಕಂತೀರಿ? ನನಗೆ ನೀವು ರೊಟ್ಟಿ ಮಾಡೋ ಕ್ರಮ ಹೇಳಿ. ಅದು ಕಿಂಟಲ್ ಗಂಟ್ಲೆ ತಂದಕ್ಕಂತವ್ರಿ, ತಂದಕ್ಕಿಂದ 20 ಸೀರ್ ಜೋಳ ಅಕ್ಷಮರ್ತಾವ ಮಿಷಿನಿಗೆ. ಅಕ್ಷಮಂದ್ ಒಂದ್ ವಾರಕ್ಕೆ ಹಾಕತ್ರಿ 20 ಸೀರ್ ಜೋಳ. ರೊಟ್ಟಿ ನಾವು ಹೆಂಗ್ ಮಾರಾಟ ಮಾಡ್ತಾವಲ್ಲ ಅಷ್ಟು ಹಿಟ್ಟು ಖರ್ಚಾಗ್ತತಿ. ನಾವ್ ದಿವಸ ಎಷ್ಟು ಅಂತ ಸುಡ್ತಾವ ಅಷ್ಟಕ್ ನಾವ್ ಹಿಟ್ಟು ಖರ್ಚಾಕತ್ರಿ. ಕಡಕ್ ರೊಟ್ಟಿನ ಕಡಕಲ್ ರೊಟ್ಟಿ, ಬಿಸಿಯವ್ ಅಂದ್ರೆ ಬಿಸಿಯವ್, ಕಡಕಲ್ ಅಂದ್ರೆ ಕಡಕಲ್. ಬಿಸಿ ಕೊಡ ಅಂದ್ರೆ ಬಿಸಿ ಕೊಡ್ತಾವ್ರಿ, ಕಡಕಲ್ ಕೊಡ ಅಂದ್ರೆ ಒಣಗಿಸಿ ಆರಿ ಹಾಕಿ ಕೊಡ್ತಾವ್ರಿ. ಕಡಕ್ ರೊಟ್ಟಿ ಅದ್ ಹೆಂಗಾಗತ್ತ? ಅದು ಅದ ಆರಿ ಹಾಕ್ಬೇಕ್ರಲ್ರಿ, ಒಣೆ ಹಾಕ್ಬೇಕ್ರಲ್ರಿ. ಒಣೆ ಹಾಕಿ ಫ್ಯಾನಿಗೆ ಒಣಗಿಸಿ ಕೊಡ್ಬೇಕು. ಅದು ಮುರಿದ್ರೆ ಕಡಕಲಾಗದ್ ಕಡ್ ಕಡ್ ಅಂತತ್ರಿ. ಏನು ನಿಮ್ ರುಚಿ ವಿಶೇಷತೆ ಏನು? ರುಚಿ ಏನಲ್ಲ ರೊಟ್ಟಿ, ಬೇರೆಯವರು ಮಾಡ್ತಾರಪ್ಪ ರೊಟ್ಟಿ, ನಿಮ್ಮ ಹತ್ರ ಹುಡುಕಂಬಂದ್ ತಗೊಂಡ್ ಹೋಗ್ತಾರಲ್ಲ, ಅದ್ ಏನ್ ಅಂತ ರುಚಿ ಐತೆ ಅಂತ ನಾನು ಕೇಳಿದ್ದು. ಏನಲ್ರಿ, ನಾವು ಮಾಡಂಗ ರೊಟ್ಟಿ ಮಾಡಂಗ ಮಾಡ್ತೇವೆ. ಒಲೆ ಮೇಲೆ ಮಾಡ್ತದ ನಾವು, ಒಲೆ ಕಟ್ಟಿಗೆ ಅಟ್ಟೆ ಮಾಡೋದು ರೊಟ್ಟಿ. ಗ್ಯಾಸ್ಗೆಲ್ಲ ಅಂತ ಆಗಲ್ಲ ಅಂದು ಒಲೆ ಅವರೆಚ್ಚೆ ರೊಟ್ಟಿ ಮಾಡೋದು ನಾವು. ಗ್ಯಾಸ್ ಅಲ್ಲಿ ಮಾಡಿದ್ರೆ ಏನಾಗತ್ತೆ? ಗ್ಯಾಸ್ ಸದ ರೇಟ್ ಆಗಲ್ರಿ, ಗ್ಯಾಸ್ಗೆ ನಮಗೇನು ಉಳಿತಾಯ ಆಗಲ್ಲ ಅದ್ರಾಗ. ಗ್ಯಾಸ್ಗೆ 1,000 ರೂಪಾಯಿ ಕೊಡಕ್ಕಾತ್ರಿ. ಹಂಗಾಗಿ ಗ್ಯಾಸ್ ಬಿಟ್ಟು ಕಟ್ಟಿಗೆ ತಗೊಂಬಂದು ಕಟ್ಟಿಗೆ ಮಾಡ್ತದ. ಇದು ಸೌದೆಗೆ ಎಲ್ಲಿಂದ ತರ್ತೀರಿ? ತೋಟ ತಗೊಂಡ ಬೇರೆ ತೋಟದಿಂದ ತರ್ತಾರಿ. ಬೇರೆ ತೋಟದಿಂದ ಅವರು 2 ರೂಪಾಯಿ ಒಂದು ಮಟ್ಟಿ ಹಾಕ್ತಾರ, ಅವನು ಕೊಂಡ್ಕೊಂಬಂದು ಹಾಕ್ಯಂತೇವಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಮ್ಮ? 5:30 ಎದ್ದಾತಾರ್ರಿ. 5:30 to 12 ಗಂಟೆಗೆ ಸುಡ್ತಾರ. 5:30 ಶುರು ಮಾಡಿದ್ರೆ 12 ಗಂಟೆವರೆಗೂ ಆಗುತ್ತೆ. 12 ಗಂಟೆ 1 ಗಂಟೆ ಸುಡ್ತಾವಿ. ಆಮೇಲೆ ಮತ್ತೆ ಒಂದು ಜೀರೆ ಇಷ್ಟು ಮತ್ತೆ ಸಾಯಂಕಾಲ ಸುಡ್ತಾರ. ಮನೆಗೆ ಯಾರು ನಿಮಗೆ ಸಹಾಯಕ್ಕಿರಲ್ವಾ? ಇಲ್ರಿ, ಯಾರು ಸಹಾಯಕ್ಕಿಲ್ಲ. ಮಗಳು ಯಜಮಾನರು? ಅವರು ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಮಗಳು ಕಾಲಿಗೆ ಹೋಗ್ತಾಳ, ನಾನು ಒಬ್ಳೆ. ರೊಟ್ಟಿ ಮಾಡ್ಕೊಂಡ್ರೆ ಮಾಡ್ಕೊಳಮ್ಮ, ನಾನು ಕರಿಬೇಡ ಅಂತಾಳ ಅಂತಾಳ್ರಿ. ಅಂತಾಳ್ರಿ, ನಾವು ಓದ್ಬೇಕು, ಏನಾರ ಮಾಡ್ಕೊಂಡ್ರಿ ನೀವು, ನಾವು ಓದಕ್ ಹೋಗ್ತಾನೆ ಅಂತ. ನಮ್ ಕಷ್ಟ ಅದ್ ಏನು ಹೇಳಂಗಿಲ್ಲ. ಹೇಳ್ರಿ ಅದನ್ನ, ಅದೇನ್ ಕಷ್ಟ ಅಂತ? ಅದೇನ್ರಿ, ವೈಲಿ ಜಡ ಕುತ್ಕೊಂಡು ರೊಟ್ಟಿ ಸುಟ್ಟು ಸುಸ್ತಾಗಿ ಸಾಕಾಗಿ ಹೋಗತಿ. ರಾತ್ರಿ ಎಷ್ಟೊತ್ತಿಗೆ ಮಲಗದು? ರಾತ್ರಿ 10:30 ಆಕತಿ, 11 ಗಂಟೆ ಆಕತ್ರಿ. ರೊಟ್ಟಿ ಸುಟ್ಟು ಮಾಕಿ. ಬೆಳಗ್ಗೆ ನೀವು 12 ಗಂಟೆವರೆಗೆ ಎಷ್ಟು ರೊಟ್ಟಿ ಸುಡ್ತೀರಿ? 70 ಸುಡ್ತಾವ್ರಿ. ಸಾಯಂಕಾಲ? ಸಾಯಂಕಾಲ ಒಂದು 30-40. ಒಟ್ಟು ಒಂದ್ ದಿನಕ್ಕೆ 120-130-150 ತನಕನು ಹೋಗತ್ತೆ. ಯಾವ್ದಾರ ಒಂದ್ ಫಂಕ್ಷನ್ ಆಗತ್ತೆ, ಸರೋಜಮ್ಮ ನಮಗೆ ನಾಳೆ ಒಂದ್ 500 ರೊಟ್ಟಿ ಬೇಕು ಅಂತಾರೆ ಅಂದ್ರೆ ಅವ್ರ ಒಂದು 4-5 ದಿವಸ ಇದ್ದಂಗ ಹೇಳ್ತಾರ್ರಿ ಅವ್ರು. ನಾವು ಸ್ಟಾಕ್ ಮಾಡಿರ್ತೇವೆ ಸೊಟ್ಟು. ಅದ್ ಎಷ್ಟ್ ದಿನ ಇಡ್ಬೋದು ಅಮ್ಮ ರೊಟ್ಟಿನ? ರೊಟ್ಟಿ 15 ದಿವಸ ತಿಂಗಳ ಮಟ್ಟ ಇಟ್ಟರೆ ಏನಾಗಲ್ರಿ, ಕ್ಲೀನಾಗ ಒಣಸಿ ಇಟ್ಬಿಟ್ರೆ. ನಾವು ಅವ್ರ ಫಂಕ್ಷನ್ಗೆ ಇಷ್ಟು ರೊಟ್ಟಿ ಬೇಕಂದ್ರ ಇಲ್ಲೊಂದು ಇಬ್ರು ಮೂವರು ಮಾಡ್ತಾರೆ, ಅವ್ರ ಮೂವರು ಸೇರ್ಕೊಂಡು ನಾವು ಕೊಡ್ತಾರೆ. ಅಂದ್ರೆ ನಿಮ್ ಜೊತೆಗೆ ನೀವು ಬೇರೆಯವ್ರಿಗೆ ಕರೆಸಿ ಒಟ್ಟು 3 ಜನ ಮಾಡಿಸ್ತಾರೆ, ಸೇರ್ಕೊಂಡು ಮಾಡಿ ಕೊಡ್ತಾರೆ. ರೊಟ್ಟಿ ಜೊತೆಗೆ ಪಲ್ಯನು ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ ಬರೀ ರೊಟ್ಟಿನ? ಹೇಳಿದ್ರ ಯಾರ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಪಲ್ಯ ಚಟ್ನಿ ರೊಟ್ಟಿನೂ ಮಾಡ್ಕೊಡ್ತಾರೆ. ರೊಟ್ಟಿಗೆ ಏನಮ್ಮ ಕಾಂಬಿನೇಷನ್ ಏನ್ ಹಾಕೊಂಡ್ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ? ಅದು ಹೊಟ್ಟೆ ಮೆಸಿಕಾಯಿ ಹಿರಿಕಾಯಿ ಎಣ್ಗಾಯಿ ಮುಳಗ ಎಣ್ಗಾಯಿ ಇಂಥವ್ ಮಾಡಿದ್ರ ಚೆನ್ನಾಗುತ್ತೆ. ಪುಟ್ ಚಟ್ನಿ ಎಂತ ಚಟ್ನಿ? ಶೇಂಗಾ ಚಟ್ನಿ, ಗುರ ಚಟ್ನಿ ಇಂಥವ್ ಮೊಸರು ಹಿಂಗ ಹಾಕೊಂಡು ಊಟ ಮಾಡ್ತಾರ. ಮೊಸರು ಅಂತಂದ್ರಿ, ಮೊಸರು ನಿಮ್ಮಲ್ಲಿ ಏನ್ ಖರಾಬಿದ್ಯಾ ಅಥವಾ ಹೆಂಗ? ಇಲ್ರಿ, ಕೊಂಡ್ಕೊಂಡ್ ಬರ್ಬೇಕ್ರಿ, ಯಾರು ಊಟಕ್ಕೆ ಕೊಡ್ತವೆ ಅಂದ್ರ ಅದ್ ಕೊಂಡ್ಕೊಂಡ್ ನೀಡ್ಬೇಕ್ರಿ. ರೊಟ್ಟಿನ ನೀವು ಹೊರಗಡೆ ಕೊಡ್ತೀರಿ? ಹೊರಗಡೆ ಕೊಡ್ತೀವಿ. ಒಂದು ರೊಟ್ಟಿಗೆ ಎಷ್ಟ್ ಚಾರ್ಜ್ ಮಾಡ್ತೀರಿ? 3 ರೂಪಾಯಿ ರೀ. ಅಲ್ಲಿಗೆ ಒಂದ್ ದಿನ ನಿಮ್ಗೆ ಯಾರ ಹೇಳಿರ್ತಾರೆ ರೊಟ್ಟಿ ಇಷ್ಟು ಬೇಕು, 100 ರೊಟ್ಟಿ ಬೇಕು ಅಂತ, ಇದಕ್ಕಿದ್ದಂಗೆ ಬಂದ್ ನಮಗೆ ಬೇಡ ಅನ್ಬಿಡ್ತಾರೆ, ಅವಾಗ ಏನ್ ಮಾಡ್ತೀವಿ? ಏನ್ ಮಾಡಂಗಲ್ಲ, ಇಟ್ಕೊಂಡು ಬೇರೆಯವ್ರಿಗೆ ಕೊಡೋದು. ಆ ತರದ್ದು ಆಗಿದಾವ? ಆಗಿದವ್ರಿ, ಹಂಗ ಹಾಕವು. ಈಗ ಬರಕಾಗ್ಲಿಲ್ಲ ಹಂಗ ಹಿಂಗ ಅಂತ ಹೇಳ್ತಿರ್ತಾರ, ಹೇಳಿ ಮತ್ತೇನೇನ್ ಮಾಡೋದು, ಮತ್ತ ಬೇರೆ ಒಂದ್ ಸೈಟ್ಕೊಂಡು ಬೇರೆ ಮಾರಾಟ ಮಾಡೋದು. ಹೋಟ್ಲಿಗೆ ಕೊಡ್ತೀರಾ ರೊಟ್ಟಿನ? ಇಲ್ರಿ, ಹೋಟ್ಲರ್ ಯಾರು ತಗೊಂಡಲ್ಲ, ಯಾರ ಊರಳಾರು ಅದೇ ಬೇಕ್ರಿ ಕಾಯಿ ಮಾಡ್ಕೊಂಡಿರ್ತಾರಿ. ನಮಗೆ ಅವರು ದಿವಸ ಕೊಟ್ಟರು ನಮಗೆ ಗೀಡ್ತತಿ ಅಂದ ಅವ್ರನ್ನ ಬೇಕ್ರಿಯವ್ರನ್ನ ಕಾಯಿ ಮಾಡ್ಕೊಂಡಿರ್ತಾರೆ. ಈ ಇಲ್ಲಿಂದ ನೀವು ಸ್ವಲ್ಪ ದೂರ ಬೇರೆ ಇನ್ನೆಲ್ಲೋ ಒಂದ್ ಕಡೆ ಆ ತರದ್ದು ನಾವು ರೊಟ್ಟಿ ಮಾಡ್ತೀವಿ ನೀವು ತಗೊಳ್ರಿ ಅಂತ ಹೇಳಿ ಅವ್ರಿಗೆ ಕಳಿಸುವಂತ ವ್ಯವಸ್ಥೆ ಏನು ಮಾಡಿಲ್ವ ನೀವು? ಹೇಳ್ತಾವ್ರಿ, ಹೇಳಿಲ್ಲ ಅಂತ ವ್ಯವಸ್ಥೆ ಮಾಡಿಲ್ಲ. ನಾವು ಯಾರು ಇದ್ರೆ ಬರ್ರಿ ರೊಟ್ಟಿ ಬೈರಿ, ನಾವು ರೊಟ್ಟಿ ಕೊಡ್ತೇವೆ ಅಂತ ಹೇಳ್ತಾರ್ದವ್ರು. ಆಯ್ತಮ್ಮ, ಒಂದು ರೊಟ್ಟಿಗೆ 3 ರೂಪಾಯಿ ಅಂತ ಹೇಳಿದ್ರಿ, ಒಂದ್ ದಿನಕ್ಕೆ 100 ರೊಟ್ಟಿ ಮಾಡ್ತೀರಾ ಅಂತಾನೆ ಇಟ್ಕೊಳ್ಳಿ, 300 ರೂಪಾಯಿ ಆಯ್ತು. 300 ರೂಪಾಯಿನಲ್ಲಿ ಖರ್ಚೆಲ್ಲ ಕಳೆದು ನಿಮ್ಗೆ ಎಷ್ಟು ಉಳಿಯ? 100 ರೂಪಾಯಿ ಅಂತ ಉಳಿತೈತ್ರಿ. 100 ರೂಪಾಯಿಯಲ್ಲಿ ಸಂಸಾರ ಆಗತ್ತ? ಆಗೋ, ಮತ್ತೆ ಹೆಂಗ ಮಾಡ್ಕೊಂಡು ಹೋಗಿರ್ತ, 100 ರೂಪಾಯಿ ಉಳಿತೈತ್ರಿ. 100 ರೊಟ್ಟಿ ಕೊಟ್ರೆ ಅದೆಲ್ಲ ಗಿರಣಿ ಹಾಕ್ಸಿದ್ದು ಜೋಳದ್ದೆಲ್ಲ ತೆಗೆದ್ರೆ 100 ರೂಪಾಯಿ ಉಳಿಬಹುದು ಅಷ್ಟೇ. ಏನ್ ಓದಿದೀರಾ ಸರೋಜಮ್ಮ? ನಾವ್ ಏನು ಓದಿಲ್ರಿ. ಏಕೆ? ನಾ ಶಾಲೆಗೆ ಹೋಗಿಲ್ಲ. ಅಲ್ಲ ಯಾಕೆ ಅಂತ? ಏನಮ್ಮ, ಅವಾಗ ನಮ್ಮ ಅಪ್ಪರಿಗೆಲ್ಲ ಕಷ್ಟ ಇತ್ತು, ನಾವು ಶಾಲೆಗೆ ಕಳಿಸಿಲ್ಲ. ಅವ್ರು ಅವ್ರು ಕಳಿಸಿದ್ರು ನಾವು ಸರಿಯಾಗಿ ಓದ್ಲಿಲ್ರಿ ಶಾಲೆನ. ಈಗ ಏನ್ ಅನ್ಸತ್ತಮ್ಮ, ಹೋಗ್ಬೇಕಿತ್ತು ಅನ್ಸತ್ತ? ಈಗ ಶಾಲೆ ಕಲ್ತಿದ್ರೆ ಪಡಕತ್ ಅನ್ಸತ್ರಿ ನಮಗೆ. ಸರೋಜಮ್ಮ, ಮದುವೆ ಆದ್ರಿ, ಬಂದ್ರಿ, ಎಲ್ಲ ಸರಿಯಾ, ರೊಟ್ಟಿ ಮಾಡ್ತಿದ್ದೀರಿ, ಇದ್ದಕ್ಕಿದ್ದಂಗೆ ರಾತ್ರಿ ಮಲಗದಾಗ ಒಂದು ಕನಸು ಬೀಳತ್ತೆ, ಎಲ್ಲ ಮನುಷ್ಯನಿಗೂ ಬೀಳತ್ತೆ ಕನಸು ಅಂತಕ್ಕಂಥ, ನಿಮಗೆ ಯಾವ ತರ ಕನಸು ಬೀಳತ್ತಮ್ಮ? ನಮಗೆ ಸರಿಯಾಗ ನಿದ್ದೆ ಬರಲ್ರಿ, ಚಿಂತೆ ಜಾಸ್ತಿ. ಚಿಂತೆ ಅಂದ್ರೆ ಏನಮ್ಮ? ಅದು ಅದೇ ಈ ನಮ್ದು ಪರಿಸ್ಥಿತಿ ಹಿಂಗಾತಲ್ರಿ ಅಂತ ಚಿಂತೆ ಜಾಸ್ತಿ. ಎಷ್ಟು ವರ್ಷದಿಂದ ಹೀಗೆ ಚಿಂತೆ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ? ಒಂದ್ 2-3 ವರ್ಷದಿಂದ ಬಹಳ ಚಿಂತೆ ಮಾಡ್ತಾವ. ಏನ್ ಒಂಚೂರು ಹೇಳ್ರಿ, ಅದ್ ಯಾಕೆ ಪಾಪ ಬಹಳ ದುಃಖದಲ್ಲಿ ಇರೋ ಕಾಣ್ತೀರಿ? ಅದೇನ್ರಿ, ಮನೆ ಕಷ್ಟ. ಈಗ ನಮ್ಮ ಯಜಮಾನ್ರು ಸ್ವಲ್ಪ ಕುಡಿಯೋದು ಕಲ್ತಿದಾರ, ಈ ಮಗಳದು ಒಂದಿಷ್ಟು ಸಾಲಿದು ಬಹಳ ಹೊತ್ತು ಅಜ್ಜಿ, ಈಗ PG FG ಎಲ್ಲದಕ್ಕೆ ಬಹಳ ತೊಂದರೆ ಆಗತ್ರಿ ಬಿಡ್ರಿ ನಮಗೆ. ನೀವು ಯಜಮಾನ್ರಿಗೆ ಕೂಡಿಸ್ಕೊಂಡು ಹಿಂಗ್ ಕಷ್ಟ ಇದೆ ಅಂತ ಮಾತಾಡಿಲ್ವಾ? ಮಾತಾಡ್ತಾವ್ರಿ, ಮಾತಾಡಿದ್ರು ತೆಂಗ ಹಿಂಗ ಹಾಕತಿ ಹ್ಞೂ ಅಂತಾರೆ. ಆಮೇಲೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಹೋಗ್ತಾ ಇರ್ತಾರ. ಹೋಗ್ಲಿ, ಅವ್ರು ದುಡಿಮೆ ಮಾಡ್ಕೊಂಬಂದು ಕಾಯಿ ಕೆಡವದು ಅಂತಂದ್ರೆ ಅದು ಹೆಂಗಮ್ಮ? ಕಾಯಿ ಕೆಡವದು ಅಂತಂದ್ರೆ ದುಡ್ಡು ಕೊಡ್ತಾರಾ ಅಥವಾ ಕಾಯಿ ಕೊಡ್ತಾರಾ ಹೆಂಗದು? ಕಾಯಿ 2 ಕಾಯಿನ ಕೊಟ್ಟಿಸ್ತಾರ್ರಿ, ದುಡ್ಡು ಕೊಡ್ತಾರೆ. ಇಷ್ಟು ಮರಕ್ಕ ಇಷ್ಟು ಅಂತ ಇರ್ತದ, ಅದಕ್ಕೆ ಮರಕ 15 ರೂಪಾಯಿ 20 ರೂಪಾಯಿ ಒಂದ್ ಮರಕ್ಕ. ಒಂದ್ ದಿನಕ್ಕೆ ಎಷ್ಟು ಮರ ಕೆಡಬಹುದು? ಒಂದ್ ಮರಕ್ಕ 50 ಮರ ಕೆಡಬಹುದು ಒಂದ್ ದಿನಕ್ಕೆ. ಬೆಳಗ್ಗೆ ಹೋದ್ರೆ ಅವರು ಸಾಯಂಕಾಲ ಅದೇ 12 ಗಂಟೆ, ಬೆಳಗ್ಗೆ 6 ಗಂಟೆಗೆ ಹೋಗ್ತಾರ, 12 ಗಂಟೆಗೆ 1 ಗಂಟೆಗೆ ಬರ್ತಾರ. ಈ ಊರ್ನಾಗೆ ಬಹಳ ಜನ ಇದಾರ ಹಂಗ ಕಾಯಿ ಕೆಡುವರು? ಇವ್ರ ಒಬ್ರೇನ ಅದಾರ್ರಿ, ಬಹಳ ಜನ ಅದಾರ. ಚಿಂತೆಯಿಂದ ಒದ್ದಾಡ್ತಾ ಇದೀರಿ, ನಿಮ್ ಚಿಂತೆ ಇರೋದೇನಂದ್ರೆ ಮಗಳಿಗೆ ವಿದ್ಯಾಭ್ಯಾಸ ಹೇಗೆ ಒಂದು ತಡೆಸ್ಬೇಕ್ರಿ ನಮ್ಗೆ ಇದ್ದೇವೆ. ಆಕೆ ಓದಕರಕ್ಕೋಸ್ಕರ ಆಗ್ಲಿ ಅಂತ ದುಡಿಮೆ ಮಾಡ್ತಾ ಇದಾರ. ಆಕೆ ಒಬ್ಬಕಿನಾರ ಓದ್ಸನ ತಗ. ಈಗ ಸರ್ಕಾರ ಅನೇಕ ಯೋಜನೆಗಳನ್ನ ಹಾಕೊಂಡಿದೆ ಬಡವರಿಗೆ ಸಹಾಯ ಆಗ್ಲಿ ಅಂತ ಹೇಳಿ, ನೀವು ಯಾವ್ದಕ್ಕೂ ಪ್ರಯತ್ನ ಪಡ್ಲಿಲ್ವಾ? ನಾವು ಯಾವ್ದು ಏನ್ ನಮಗೆ ಗೊತ್ತಾಗ್ಲಿಲ್ಲ ಬಿಡ್ರಿ. ನೀವು ಸ್ವಂತ ಮನೆ? ನಮ್ಮ ಬಾಡಿಗೆ ಮನೆ ರೀ. ನಾವು ದಿವ್ಸ ತಿಂಗಳ 1000 ರೂಪಾಯಿ ಕರೆಂಟಿನ ಬಿಲ್, ಒಂದು 200 ರೂಪಾಯಿ ಹನ್ನೆರಡು ರೂಪಾಯಿ ತಿಂಗಳಿಗೆ ಬರ್ತದ್ರಿ. ಮನೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಹ್ಞೂನ್ರಿ, ಅದೊಂದು ಕೇಳ್ತಾ ಇದಾವೆ. ಮಗಳಿಗೆ ಒಂದು ತಿಂಗಳಿಗೆ ಎಷ್ಟು ಬರುತ್ತಮ್ಮ ಖರ್ಚು, ಅಥವಾ ವರ್ಷಕ್ಕೆ? ವರ್ಷಕ್ಕೊಂದು 10,000 ಬರ್ತದ್ರಿ ಫೀಸು ಎಲ್ಲ ಸೇರಿ. ಫೀಸಿಂದು ಬುಕ್ ಬುಕ್ಸ್ ತರೋದು, ಈ ನಡಿ ನಡಿ ಏನಾರ ಫ್ಯಾನ್ ಅವು ತಗೊಳೋದು, ಒಂದು 10,000 ರೂಪಾಯಿ ಆಕೆ ಖರ್ಚು ಬರ್ತದ್ರಿ. ಹೆಂಗ್ ಓದ್ತಿಯಾಳು? ಹೋಗ್ಲಿ, ಓ ಆಕೆಗೆ ಸ್ವಲ್ಪ ಇದ್ದೆ ಕಡಿಮೆ ರೀ, ಓದ್ತ. ಏನಾಗ್ಬೇಕು ಅಂತೀಯಾಳು ಅವಳು? ಅವಳಿಗೆ ಕೇಳಿದ್ರಿ? ಅವಳಿಗೆ ಕೇಳಿದ್ರೆ ಅದೇ ಏನು ಓದ್ಬೇಕಮ್ಮ, ನಾನು ಓದ್ತ ನಾನು ಚೆನ್ನಾಗಿ ಓದ್ತೀನಿ. ನಿಂಗೆ ಯಾಕೆ? ನಿನ್ಗೆ ಯಾಕಮ್ಮ ನಾನು ಚೆನ್ನಾಗಿ ಓದ್ತಾನೆ, ನಾನೊಂದು ಒಂದು ನೆಲೆ ನಿಂತ್ಕೊಂಡ ನಿಂತ್ಕೊಂತಾನೆ ಓದ್ತಾನೆ ಅಂತ ಹೇಳ್ತಾಳ್ರಿ. ನಿಮ್ ತವ್ರ ಮನೆಯಲ್ಲಿ ಏನಂತಾರಮ್ಮ? ಅಂದ್ರೆ ನಿಮಗೇನ ಕಷ್ಟ ಇದೆ ಈಗ, ನಾವು ನಿಂತ್ಕಂತೀವಿ ಜೊತೆಗೆ ಅಂತಾರ ಏನಂತಾರೆ? ಅವ್ರದ್ದು ಅವ್ರಿಗೆ ತೊಂದರೆ ಐತ್ರಿ, ಅವ್ರಿಗೆ ಹೊಲ ಮನೆ ಏನಲ್ರಿ, ಅವರು ದುಡ್ಕಂದ ತಿನ್ಬೇಕ್ರಿ. ಅವ್ರ ಪಾಪ ಅವ್ರಿಗೆ ನಮ್ಗೆ ಸೈನ್ ಸಹಾಯ ಮಾಡಬೇಕ್ರಿ. ಅವ್ರು ಇದ್ರ ತಾನ ಸಹಾಯ ಮಾಡ್ತಿದ್ರು, ಅವರು ನಮ್ಮಂಗ ದುಡ್ಕೊಂಡು ತಿನ್ಬೇಕ್ರಿ. ನಿಮ್ ಕುಟುಂಬದಾಗ ಯಾರಿಗೂ ಇಲ್ಲ ಜಮೀನು? ನಮ್ಮ ಕುಟುಂಬದಾಗ ನಮ್ಮ ತೋರ್ಮನಿ ಕುಟುಂಬದಲ್ಲಿ ಜಮೀನ್ ಇಲ್ರಿ. ನಿಮ್ ಅಣ್ಣ ತಮ್ಮಂದ್ರ? ನಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಿಗಿಲ್ರಿ. ಅವ್ರು ಏನ್ ಮಾಡ್ತಾರೆ ಉದ್ಯೋಗ? ಅವರು ಕೆಲಸ ಮಾಡ್ತಾರ, ಒಬ್ಬನು ಇದು ಗೋರ್ಮೆಂಟ್ ಇದಾಗೈತ್ರಿ ಕೆಲ್ಸಕ್ಕನ, ಅವನೊಬ್ಬನ. ಇನ್ನೊಬ್ಬನ ಒಂಚೂರು ಅಂಗಡಿ ಇಟ್ಕೊಂಡನ, ಇನ್ನೊಬ್ಬನು ಒಬ್ಬನಿಗೆ ಹೆಂಡತಿ ಬಿಟ್ಟಲ್ಲ 20 ವರ್ಷ ಆತು, ಅವನ ಕೈ ಅಡಿಗೆ ಮಾಡ್ಕೊಂಡ್ತಾನ. ಒಟ್ನಾಗೆ ಬವಣೆ ಕಷ್ಟ. ಹ್ಞೂನ್ರಿ, ನಮ್ಮ ತೋರ್ ಮನೆಯಲ್ಲಿ ಕಷ್ಟ, ನಮ್ಗೆ ಇಲ್ಲಿ ಕಷ್ಟ. ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದ್ಯಾ? ಸುಣ್ರಿ, ಜೀವನನ ಸಾಕಾಗಿತ್ತಲ್ಲ ಇಲ್ಲಿ. ಇರ್ಲಿ ಸರೋಜಮ್ಮ, ಜೀವನ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತವೆ. ಯಾವ ಹಬ್ಬ ಬಂದ್ರೆ ಏನಾದ್ರು ಹೋಳಿಗೆ ಮಾಡೋದ್ ಬಿಟ್ಟಿದ್ದೀರಾ? ಎಲ್ರಿ ಮತ್ ಮಾಡ್ಕೊಂಡ್ ಉನ್ನದ್ರಿ. ಹಿಂಗ ಒಂದ್ ದಿವಸ ನಿಮಗೇನು ತೊಂದರೆ ಅಂತ ಆಗತ್ತಮ್ಮ? ತೊಂದರೆ ಅಂದ್ರೆ ಯಾರ ಸರೀಕರ ಮದ್ವೆಗೆ ಹೋಗ್ತೀರಿ, ದೂರದಲ್ಲಿ ಯಾವ್ದೋ ಫಂಕ್ಷನ್ಸ್ ಹೋಗ್ಬೇಕಾಗತ್ತೆ, ಈ ತರದ್ದೆಲ್ಲ ಆದಾಗ, ಒಂದು ಬಹಳ ದೊಡ್ಡ ಸಮಾರಂಭಗಳು ನಡೀತಿದ್ದಾಗ ನಿಮಗೆ ಅಲ್ಲಿ ಹೋದಾಗ ಏನು ಒಂದು ಮನೋಭಾವನೆ ಬರುತ್ತೆ? ಬಹಳ ನೋವಾಕತ್ರಿ, ಅವ್ರನ್ನೆಲ್ಲ ನೋಡಿ ನಾವು ಈ ದೇವ್ರ ಹಿಂಗ ಕೊಡ್ಲಿಲ್ಲಲ್ಲ ಅಂತ ದುಃಖ ಬರ್ತದ್ರಿ, ನೋವಾಕತಿ. ಬಹಳ ನೋವು ಮಾಡ್ಕೊಂಡು ಸುಮ್ ಬರ್ತವ್ರಿ. ದೇವ್ರ ನಮಗೆ ಯಾವಾಗ ಹಿಂಗ ಈ ತರ ಕೊಡ್ತಾನಪ್ಪ ದೇವ್ರೇ. ತುಂಬಾ ಕಷ್ಟದ ದಿನಗಳು ಅಂತಂದ್ರೆ ಯಾವ್ದು ನೋಡಿದಿರಮ್ಮ? ಅದೇ ಇದ ಜೀವನ ಮಾಡೋದಲ್ರಿ ಮತ್ತೆ. ಅಲ್ಲ ಹಾಗಲ್ಲ, ಕೊರೋನಾ ಬಂತು. ಕೊರೋನಾ ಬಂದಾಗಂತ ಹೇಳ್ಬಾರ್ದ್ರಿ, ಪಡ್ಬಾರ್ದು, ಹೊಟ್ಟಿ ನೋವಂಗಿಲ್ಲ ಏನು ಹೋಗಲ್ಲ. ನಾವು ಜೀವನ ಮಾಡಿದ್ದು ನಾವ್ ಎಷ್ಟೋ ಸರಿ ಉಪವಾಸ ಮಾಕಂದ ನೋಡ್ರಿ, ಊಟ ಇಲ್ದ ಏನಿಲ್ದ. ಕೊರೋನಾ ಬಂದಾಗಂತೂ ಬಹಳ ತೊಂದರೆ ಆಗ್ಬಿಡ್ತಾನೆ. ಮಗಳ ನೋಡಿದಾಗ ಉಪವಾಸ ಇದ್ದಾಗ ಹೊಟ್ಟೆ ಒಂಥರ ಚುರುಕ್ ಅನ್ಸತ್ತಲ್ವೇ? ಹ್ಞೂನ್ರಿ, ಚುರುಕ್ ಅನ್ಸ್ತತ್ತೆ ಅಂತಿಲ್ರಿ, ಸುಮ್ ಬಹಳ ಹೊಟ್ಟೆ ಉರ್ಸ್ಕೊಂಬಿಟ್ಟವ್ರಿ ಅವಾಗ ನಾವು. ಅವಾಗ ಕೊರೋನಾ ಬಂದು ಒಂದೊಂದು ಸುದ್ದಿ ಹರಿಸಿ ನಮಗೆ ಒಂದು ವರ್ಷದ ತನಕ ನಾವು ಬಹಳ ಅಲಗ ಅಲಾಲ ಅಂದೋದಿ. ಈ ಬಾಡಿಗೆಗಿರೋರು ಬಾಡಿಗೆ ಕೊಟ್ಟಿರೋರು ಕೊಟ್ಟವ್ರು ಅವರು ಪಾಪ ಮತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಬಾಡಿಗೆನ ಇಸ್ಕೊಳ್ಳಿಲ್ಲ ಅವರು. ಈ ಬೇಡಮ್ಮ ಬಾಡಿಗೆ ಕೊಡ್ಬೇಡ್ರಿ ಅಂತ ಹೇಳಿದ್ರು, ಇಸ್ಕಂದಿಲ್ಲ. ಆಮೇಲೆ ತಿರ್ಗ ಮತ್ತ ನಿಮ್ಮ ದುಡಿಮೆ ಚಾಲ್ತಿ ಆದಾಗ ಕೊಡ್ರಿ ಅಂದ್ರೆ ನಮ್ಮ ದುಡಿಮೆ ಚಾಲ್ತಿ ಆದಾಗ ಕೊಟ್ರಂತ ಹೊಂಟೆ. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಯಾಕಮ್ಮ ಮಾಡಬಾರ್ದು ರೊಟ್ಟಿನ? ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗ್ಬೇಕಲ್ರಿ. ಯಾಕೆ ಅಂತ ನಾವು ಕೈಲಿ ಆಗದಲ್ಲ ಅಂದಷ್ಟೇ ಹಿಂಗ್ ಮಾಡ್ಕೊಂತ ಹೊಂಟದ. ಇನ್ ಯಾರ ಒಂದಿಬ್ರ ಕೆಲ್ಸಕ್ ತಗೊಂಡು ಏನೋ ತಗೊಂಡ್ ಮಾಡ್ಬೋದಲ್ಲ ಇಲ್ಲಿ ಬರೋದಲ್ರಿ ಹಂಗ ಯಾರು ಕೆಲ್ಸಕ್ ತಗೊಳಕ್. ಅಂದ್ರೆ ನಿಮ್ಮಷ್ಟು ಹದ ಕೈಗೆ ನೀವ್ ಹೇಳ್ದಂಗ್ ಮಾಡಲ್ಲ ಒಟ್ನಾಗೆ. ಅವರು ಅವ್ರವ್ ನಮಗೆ ಹಿಡಿಸಲ್ ರೊಟ್ಟಿ ಮಾಡವು. ಈಗ ಅವ್ರು ಕರ್ಕಂದ್ವಿ ಅಂದ್ರ ಹಂಗಾಗಿ ಒಬ್ರ ಮಾಡ್ತದ. ಒಳ್ಳೇದು ಸರೋಜಮ್ಮ, ಒಳ್ಳೇದಾಗ್ಲಿ. ನೋಡಂತ ದೇವ್ರಿದಾನೆ. ಅದು ಒಂದ್ ಮಾತು ಹೇಳ್ತಾರೆ, 336 ಕೋಟಿ ದೇವರುಗಳಿದಾರಂತೆ. ಅದ್ರಾಗೆ ಒಬ್ಬ ದೇವರು ಇಲ್ಲ ಅಂದ್ರು ಇನ್ ಉಳಿಕೆ ದೇವರುಗಳೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತಾರಂತೆ. ಯಾವ್ದಾರ ಒಂದ್ ರೂಪದಲ್ಲಿ ಮನುಷ್ಯನ ಜೀವನ ಅಂದ್ರೆ ಹಿಂಗೆ ಅಂತೂ ಇರಲ್ವೋ, ಅದು ಹೆಂಗಾರ ಆಗ್ಲಿ ಚೇಂಜ್ ಆಗ್ಲೇಬೇಕು. ಇವತ್ ಹಿಂಗಿರ್ತೀವಿ, ನಾಳೆ ಇನ್ನೆಂಗ ಆಗ್ತೀವೋ ಯಾರಿಗ ಗೊತ್ತು. ದೇವ್ರು ಸುಖವಾಗಿ ಇಟ್ಟಿರ್ಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಇದುವರೆಗೆ ಸ್ವಯಂ ಉದ್ಯೋಗದ ಅನುಭವ ಈ ಕುರಿತು ಸರೋಜಮ್ಮ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಈಗ ತೆಂಗು ಮತ್ತು ಅಡಿಕೆ ನರ್ಸರಿ ಈ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ವಿಭಾಗದ ವಿಷಯ ತಜ್ಞರಾದ ಸರಸ್ವತಿ ಶಂಕರ್ ಸಂಗಾಮಿ ಅವರಿಂದ ಕೃಷಿ ಮಾಹಿತಿ. ನಮಸ್ಕಾರ, ನನ್ನ ಹೆಸರು ಸರಸ್ವತಿ ಶಂಕರ್ ಸಂಪಗಾಮಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ತೋಟಗಾರಿಕೆ ವಿಭಾಗದ ವಿಷಯ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ತೆಂಗು ಮತ್ತು ಅಡಕೆ ನರ್ಸರಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಅವರ ಗದ್ದೆಗಳಲ್ಲಿ ಹೊಲದಲ್ಲಿ ಬೆಳೆದುಕೊಂಡು ಅವರೇ ನರ್ಸರಿಯನ್ನು ನಿರ್ವಹಣೆ ಮಾಡಬಹುದಾದಂತ ಬಹಳ ಸರಳವಾದ ವಿಧಾನ. ಅವುಗಳ ಮಾಹಿತಿ ಸ್ವಲ್ಪ. ಅದರಲ್ಲಿ ಮೊದಲನೇದಾಗಿ ತೆಂಗು ಬೆಳೆಯನ್ನು, ಇದಕ್ಕೆ ಸಸಿಗಳ ಆಯ್ಕೆಯ ಮುಂಚೆ ಇದರ ತಾಯಿ ಮರವನ್ನು ಆಯ್ಕೆ ಯಾವ ತರ ಮಾಡಬೇಕೆಂಬುದು ನಮಗೆ ಗೊತ್ತಿರಬೇಕು. ಗಾದೆ ಮಾತೆ ಇರೋ ತರ ತಾಯಿಯಂತೆ ಮಗಳು ಎನ್ನುವಂತೆ ತಾಯಿ ಮರ ಹೇಗಿರುತ್ತೋ ಅದೇ ತರ ಅದರಿಂದ ಬರುವಂತಹ ಸಸಿಗಳು ಅಷ್ಟೇ ಆರೋಗ್ಯಕರವಾಗಿ ಮತ್ತು ಇಳುವರಿಯನ್ನು ಕೊಡುತ್ತವೆ. ಆದ್ದರಿಂದ ತಾಯಿ ಮರದ ಆಯ್ಕೆ ಬಹುಮುಖ್ಯವಾಗಿರುತ್ತದೆ. ಇದು ಅಡಿಕೆ ಮತ್ತು ತೆಂಗು ಎರಡು ಬೆಳೆಗಳಲ್ಲಿಯೂ ಕೂಡ ಒಂದೇ ತರನಾಗಿರುವುದು. ತೆಂಗು ಬೆಳೆಯಲ್ಲಿ ತಾಯಿ ಮರದ ಆಯ್ಕೆಯ ಬಗ್ಗೆ ಸ್ವಲ್ಪ ವಿವರಿಸ್ತಿದ್ದೀನಿ. ತೆಂಗು ಮರವನ್ನು ಆಯ್ಕೆ ಮಾಡುವಾಗ ಅದು ನೇರವಾದ ಗಿಡವಾಗಿರಬೇಕು, ಸ್ಟ್ರೇಟ್ ಅಂತ ಹೇಳ್ತೀವಿ, ನೇರವಾದ ಗಿಡವಾಗಿದ್ದು ಮತ್ತು ಅದು 25-40 ವರ್ಷ ಹಳೆಯ ಗಿಡವಾಗಿರಬೇಕು. ಆ ಗಿಡದ ಇಳುವರಿಯ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಮುಂಚಿತವಾಗಿ ಇರಬೇಕಾಗುತ್ತೆ. ಅಂದರೆ 4-5 ವರ್ಷದ ಅದರ ಇಳುವರಿಯನ್ನು ನೋಡ್ಕೊಳ್ತಾ ಇರಬೇಕು. 4-5 ವರ್ಷ ಅದು ಪ್ರತಿ ವರ್ಷ ಕೊಡುವಷ್ಟೇ ಇಳುವರಿನ ಕೊಡ್ತಾ ಇದ್ದರೆ ಆ ಗಿಡ ಸೂಕ್ತವಾಗಿದೆ ಎಂದು ಅರ್ಥಕೊಳ್ಳಬೇಕಾಗುತ್ತದೆ. ಮತ್ತು ಆ ಗಿಡದಲ್ಲಿ ಎಲೆಗಳ ಸಂಖ್ಯೆ 30-40 ಆಗಿರಬೇಕು. ಮತ್ತು ಆ ಗಿಡವನ್ನು ಕೆಳಗಡೆ ಬೇರಿನ ಭಾಗದಲ್ಲಿ ನಿಂತು ನೋಡೋದಕ್ಕೆ ಛತ್ರಿ ಆಕಾರದಲ್ಲಿರಬೇಕಾಗುತ್ತದೆ. ಛತ್ರಿ ಆಕಾರದಲ್ಲಿರೋದರಿಂದ ಅದರ ಜೊತೆಗೆ ಪ್ರತಿ ಎಲೆಯ ಜೊತೆಗೆ 12-14 ಕಾಯಿ ಗೊಂಚಲುಗಳು ಬಿಟ್ಟಿರಬೇಕಾಗುತ್ತದೆ. ಮತ್ತೆ ಕಾಯಿಗಳು ಒಂದೇ ತೂಕದಿಂದ ಮತ್ತೆ ಒಂದೇ ಗಾತ್ರದಿಂದ ಇದ್ದಿದ್ದರೆ ಅಂತ ಗಿಡಗಳು ಸೂಕ್ತವಾದವುಗಳು. ಮತ್ತೆ ಇವುಗಳನ್ನು ಯಾವ ತರ ಆರಿಸಿಕೊಳ್ಬೇಕು ಅಂದ್ರೆ ಒಂದೇ ತರದಾದ ಒಂದೇ ಸೈಜ್ ಅಲ್ಲಿ ಇರುವಂತ ಕಾಯಿಗಳನ್ನು ಆರಿಸಿಕೊಂಡು ಅವುಗಳನ್ನು ನರ್ಸರಿ ಮಾಡಬೇಕಾಗುತ್ತದೆ. ನರ್ಸರಿ ಮಾಡಲು ನಮಗೆ ಒಂದು ಏರು ಮಡಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ಏರು ಮಡಿಗೆ ನಾರ್ಮಲ್ ಅಂದ್ರೆ ರೆಗ್ಯುಲರ್ ಆಗಿ ನಾವು ಮಾಡುವಂತ ಮಡಿಗಳನ್ನೇ ಮಾಡ್ಕೋಬಹುದು. ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ. ಇದರಲ್ಲಿ ಮಣ್ಣು, ಮರಳು ಮತ್ತೆ ಸ್ವಲ್ಪ ಕೋಕೋನಟ್ ಕ್ವಾಯರ್ ಅಂತ ಸಿಗುತ್ತೆ ಅದು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿಕೊಂಡು ಏರು ಮಡಿಗಳನ್ನು ಮಾಡಿಕೊಳ್ಳಬೇಕು. ಅದರಲ್ಲಿ 45 cm ಆಳದಷ್ಟು ಹುಂಡಿಗಳನ್ನು ತೆಗೆದುಕೊಂಡು 5 cm ಅಂತರದಲ್ಲಿ ಹುಂಡಿಗಳನ್ನು ತೆಗೆದುಕೊಂಡು ಆರಿಸಿದ ಕಾಯಿಗಳನ್ನು ಓರೆ ಆಕಾರದಲ್ಲಿ ಅಂದ್ರೆ ಮೇಲ್ಮುಖವಾಗಿ ಅದರಲ್ಲಿ ಇಟ್ಟು ತದನಂತರ ಎಲ್ಲ ಕಾಯಿಗಳ ಜೋಡಣೆ ಆದ ನಂತರ ಮರಳನ್ನು ಅದರ ಮೇಲೆ ಸುರಿಯಬೇಕಾಗುತ್ತದೆ. ಕಾಯಿ ಭಾಗ ಸಂಪೂರ್ಣವಾಗಿ ಮುಚ್ಚುವವರೆಗೆ ಮರಳನ್ನು ಸುರಿದು ಈ ಮರಳನ್ನು ಸುರಿಯುವುದರಿಂದ ಹೆಚ್ಚಿನ ನೀರು ಹಾಕಿದ್ರೂ ಕೂಡ ಅದು ಮರಳಿಂದ ಹೊರಗಡೆ ಹೋಗುವುದಿಲ್ಲ. ಮತ್ತೆ ಹೆಚ್ಚು ನೀರನ್ನು ಹಿಡಿದುಕೊಳ್ಳುವಂತ ಶಕ್ತಿಯನ್ನು ಅದಕ್ಕೆ ಹೊಂದಿರೋದ್ರಿಂದ ಹೆಚ್ಚು ತಂಪಾಗಿರೋದಕ್ಕೆ ಸಾಧ್ಯವಾಗುತ್ತದೆ. ಇದಾದ ನಂತರ 10-12 ವಾರಗಳವರೆಗೆ ದಿನಕ್ಕೆ 2-3 ಬಾರಿ ನೀರನ್ನು ಕೊಡ್ತಾ ಇರಬೇಕಾಗುತ್ತದೆ. 10-12 ವಾರಗಳ ನಂತರ ಅವು ಮೊಳಕೆ ಒಡೆಯೋದಕ್ಕೆ ಪ್ರಾರಂಭಿಸುತ್ತವೆ. ಮೊಳಕೆ ಒಡೆದು 3 ನಂತರ ಇವುಗಳನ್ನು ಎರಡನೆಯ ಏರುಮಡಿಗೆ ಹಾಕಿಕೊಳ್ಳಬೇಕಾಗುತ್ತದೆ. ಎರಡನೇ ಏರುಮಡಿಯಲ್ಲಿ ಸ್ವಲ್ಪ ಅಂತರಗಳನ್ನು ಹೆಚ್ಚು ಇಟ್ಟುಕೊಳ್ಳಬೇಕಾಗುತ್ತದೆ. ಎರಡನೇ ಏರುಮಡಿಯಲ್ಲಿ 30-45 cm ಸಸಿಯಿಂದ ಸಸಿಯ ಅಂತರವನ್ನು ಕೊಟ್ಟು ಅಲ್ಲಿ ಇವುಗಳನ್ನು ನಾಟಿ ಮಾಡಿಕೊಳ್ಳಬೇಕಾಗುತ್ತದೆ. ತದನಂತರ ಇವುಗಳನ್ನು 10-12 ತಿಂಗಳವರೆಗೆ ಅದೇ ಮಡಿಯಲ್ಲಿ ಬಿಟ್ಟುಕೊಳ್ಳಬಹುದು. ಮತ್ತೆ ಪ್ರತಿದಿನ ಅವುಗಳಿಗೆ ಮಾಡಬೇಕಾದ ಆರೈಕೆಯನ್ನು ಮಾಡ್ತಾ ಇರಬೇಕಾಗುತ್ತದೆ. ಆಮೇಲೆ 12-18 ತಿಂಗಳಿಗೆ ತೆಂಗು ಸಸಿಗಳು ಗದ್ದೆ ಅಥವಾ ಹೊಲಗಳಿಗೆ ನಾಟಿ ಮಾಡೋದಕ್ಕೆ ಯೋಗ್ಯವಾಗಿರುತ್ತವೆ. ಅವುಗಳನ್ನ ಅಂದ್ರೆ ನಾಟಿ ಮಾಡುವ ಸಸಿಗಳ ಆಯ್ಕೆ ಯಾವ ತರ ಇರಬೇಕು ಅಂದ್ರೆ ಅವುಗಳಲ್ಲಿ 5-6 ಎಲೆಗಳನ್ನು ಬಿಟ್ಟಿರುವಂತಹ ಮತ್ತು ಅದರ ಕಾಂಡದ ಭಾಗ 10 cm ಕ್ಕಿಂತ ಹೆಚ್ಚು ಇದ್ದು ನೋಡೋದಿಕ್ಕೆ ಆರೋಗ್ಯಕರವಾದಂತಹ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಅದರ ಜೊತೆಯಲ್ಲಿ ಮುಖ್ಯವಾಗಿ ನೋಡಬೇಕಾದ ಅಂಶ ಅಂತಂದರೆ ಎಲ್ಲ ಎಲೆಗಳು 5-6 ಎಲೆಗಳು ಬಿಟ್ಟಿರುವ ಎಲೆಗಳು ಎಲ್ಲವೂ ಅದರ ಎಲೆಗಳು ಬಿಡಿ ಆಗಿರೋದಿಲ್ಲ. ಅದರಲ್ಲಿ 1-2 ಎಲೆ ಆಗತಾನೆ ಬಿಡಿ ಆಗಲಿಕ್ಕೆ ಪ್ರಾರಂಭಿಸುತ್ತದೆ. ಅಂತ ಗಿಡಗಳು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡುವ ಅಂಶವನ್ನು ಹೊಂದಿರುತ್ತವೆ. ಆ ತರದ ಗಿಡಗಳನ್ನು ಆರಿಸಿಕೊಳ್ಳುವುದು ಯೋಗ್ಯ. ಅಡಿಕೆ ಬೆಳೆಯಲ್ಲಿ ಬಂದರೆ ಹೆಚ್ಚು ಕಡಿಮೆ ಅದೇ ಪ್ರೊಸೀಜರ್ ನ ಇದರಲ್ಲಿ ಮಾಡೋದು ಕೂಡ. ಆದರೆ ಇದರಲ್ಲಿ ಅಡಿಕೆ ಬೆಳೆಯಲ್ಲಿ 10 ಹೆಚ್ಚಿನ ಅಡಿಕೆ ಗಿಡಗಳನ್ನು ನಾವು ತಾಯಿ ಗಿಡವಾಗಿ ಆರಿಸಿಕೊಳ್ಳಬೇಕಾಗುತ್ತದೆ. ಮತ್ತು ಆರಿಸಿದ ತಾಯಿ ಗಿಡ ಅಂದ್ರೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಾಗಿರಬೇಕು ಮತ್ತು ಹೆಚ್ಚಿನ ಕಾಯಿಗಳನ್ನು ಗೊಂಚಲಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಆ ಗಿಡಗಳಿಂದ ಆರಿಸಿದ ಅಂದ್ರೆ ಹೆಚ್ಚು ಬಲಿತ ಕಾಯಿಗಳನ್ನು ಆರಿಸಬೇಕಾಗುತ್ತೆ. ಗೊಂಚಲನ್ನು ಆರಿಸಿದ ನಂತರ ಗೊಂಚಲದ ಮಧ್ಯಭಾಗದ ಕಾಯಿಗಳನ್ನು ನಾವು ಸಸಿ ಮಾಡೋದಕ್ಕೆ ಬಳಸಬೇಕು. ಸಸಿ ಮಾಡಲಿಕ್ಕೆ ಬಳಸುವ ಕಾಯಿಗಳ ತೂಕ 30-35 g ಮತ್ತು ಅದಕ್ಕಿಂತ ಮೇಲ್ಪಟ್ಟ ತೂಕದ ಕಾಯಿಗಳನ್ನು ನಾವು ಸಸಿ ಮಾಡೋದಕ್ಕೆ ಆರಿಸಿಕೊಳ್ಳಬಹುದು. ಆರಿಸಿದ ಕಾಯಿಗಳನ್ನು ಏರುಮಡಿಗಳಲ್ಲಿ ಹಾಕಿಕೊಳ್ಳಬೇಕು.